ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೇ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಅನುಭವಗಳ ಕುರಿತು, ಕೃಷಿ ಅನುಭವಗಳ ಕುರಿತು ಭಜರಂಗ ಬಲಿ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಗೀತೆಗಳನ್ನು ಕೇಳುವಿರಿ. ಕೇಳಿ, ಕೃಷಿ ಅನುಭವಗಳ ಕುರಿತು ಶ್ರೀ ಭಜರಂಗ ಬಲಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಹುಲಿಹೆದರ ಗ್ರಾಮದ ರೈತರು ಭಜರಂಗ ಬಲಿ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇವರು ವಿಶೇಷವಾಗಿ ಪಾರಂಪರಿಕ ಬೆಳೆಗಳ ಜೊತೆಗೆ ತರಕಾರಿ ಬೆಳೆಗಳನ್ನು ಒಂದು ಲಾಭದಾಯಕ ಬೆಳೆಗಳನ್ನಾಗಿ ಬೆಳೀತಾ ಇದ್ದಾರೆ. ಅದರಿಂದನೇ ಒಂದಿಷ್ಟು ಆರ್ಥಿಕ ಆದಾಯ ಹೆಚ್ಚಾಗಿ ಮತ್ತು ಅವರ ಜೀವನ ನಿರ್ವಹಣೆಗೆ ಸಹಾಯಕವಾಗಿದೆ ಅಂತಕ್ಕಂಥದ್ದು ಅವರ ಕೃಷಿಯಲ್ಲಿ ಅವರು ಕಂಡುಕೊಂಡಿದ್ದಾರೆ. ಅವರ ಈ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಭಜರಂಗ ಬಲಿ ಅವರೇ. ನಮಸ್ಕಾರ ಸರ್. ಭಜರಂಗ ಬಲಿ ಅಂತಕ್ಕಂಥದ್ದು ಹೆಸರು ಹೇಗೆ? ಈ ಭಾಗದಲ್ಲಿ ಆಂಜನೇಯನ ಆರಾಧನೆ ಜಾಸ್ತಿ ಇರೋದ್ರಿಂದನೋ ಅಥವಾ ಹೇಗೆ? ನಮ್ಮ ಮನೆ ದೇವರ ಆಂಜನೇಯ ಸ್ವಾಮಿ ರೀ ಸರ್. ಆದ ಕಾರಣದಿಂದ ಭಜರಂಗ ಬಲಿ ಮಾರುತಿ ನಾಯಕ ಅಂತ ಹಿಂಗ ನಮ್ಮೆಲ್ಲ ನನ್ನ ತಮ್ಮರಿಗೆ ನಮ್ಮ ಗಿರಿಕರೇ ಇಟ್ಬಿಟ್ಟಿದ್ದಾರೆ. ಹೌದಾ? ಹ್ಞೂ ಸರ್. ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಆಂಜನೇಯಗೆ ನಡ್ಕೊಳ್ಳೋದು? ಆಂಜನೇಯಗೆ ನಡ್ಕಂತೀವ್ರಿ. ನಮ್ಮ ಮತ್ತೆ ನಮ್ಮ ಕನಗಿರಿ ಕನಕಾಚಲಪತಿಗೂ ಕೂಡ ನಡ್ಕಂತೀವಿ. ಆಂಜನೇಯಂದ ಜಾಸ್ತಿ ರೀ ನಮ್ಮ ಮನೆಯಲ್ಲಿ. ಭಜರಂಗ ಬಲಿಯವರು ಪಕ್ಕಾ ಕೃಷಿಕರು? ಪಕ್ಕಾ ಕೃಷಿಕರು. ವಿದ್ಯಾಭ್ಯಾಸ ಏನ್ ಮಾಡಿದ್ರಿ ಸರ್? ನಮ್ಗೆ 7ನೇ ತರಗತಿ ಆಗಿತ್ತು ಅಷ್ಟೇ. ಆಮೇಲೆ ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗ್ಲಿಲ್ಲ? ಹೋಗಿಲ್ಲ ಸರ್. ಅವಾಗೆ ನಮ್ಮೂರಾಗ ಅಷ್ಟೇ ಇತ್ತು, ಅಷ್ಟೇ ಮಾಡಿದ್ವಿ. ನಮ್ಮ ತಂದೆ ತಾಯಿ ಕೂಡ ಬೇಸಾಯ ಮಾಡ್ತಿದ್ರು, ಮತ್ತೆ ಅದಕ್ಕೆ ಹೋಗ್ಬಿಟ್ಟಿದ್ರು ನಾವು ಬೇಸಾಯಕ್ಕೆ. ಅಂದ್ರೆ ನಿಮ್ಮ ತಂದೆ ತಾಯಿಯವರು ಕೃಷಿಯನ್ನ ಮಾಡ್ತಾ ಇದ್ದುದರಿಂದ ಕೃಷಿನ ಅವಲಂಬಿಸ್ಕೊಂಡಿದ್ದೀರಿ? ಹೌದು ಸರ್, ಹೌದು ಸರ್. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಅಣ್ಣ ತಮ್ಮಂದ್ರಿ ನೀವೆಲ್ಲ? ನಾವು ಸದ್ಯಕ್ಕೆ 4 ಜನ ಇದೀವ್ರಿ. ಎಲ್ಲರೂ ಬೇರೆ ಬೇರೆ ಇದ್ದೀರಾ? ಹೇಗೆ? ಎಲ್ಲರೂ ಬೇರೆ ಬೇರೆ ಇದ್ದೀವಿ, ಬೇರೆ ಬೇರೆ ಇದೀವಿ. ನಿಮ್ಮ ಪಾಲಿಗೆ ಬಂದ ಭೂಮಿ? ನಮ್ಮ ಪಾಲಿಗೆ ಬಂದ ಭೂಮಿ 2.5 ಎಕರೆ ರೀ. ಈ 2.5 ಎಕರೆ ಭೂಮಿ ಹೇಗಿದೆ, ಅದರ ಮಣ್ಣಿನ ಗುಣ, ಅದು ಯಾವ್ಯಾವ ಬೆಳೆಗೆ ಸೂಕ್ತವಾಗಿದೆ? ಅಂದ್ರೆ ನಮ್ಮ ಕಡೆಯಲ್ಲಿ ಹೇಳ್ತಾರೆ ಕಪ್ಪು ಮಣ್ಣು ಭೂಮಿ, ಕೆಂಪು ಮಣ್ಣು ಭೂಮಿ, ಹೀಗೆ ಹೇಳ್ತಾರೆ. ಯಾವುದು ನಮ್ದು? ಒಂಥರ ಕಪ್ಪುನು ಐತ್ರಿ, ಸ್ವಲ್ಪ ಕೆಂಪು ಮಣ್ಣುನು ಐತ್ರಿ. ಕೆಂಪು ಮಣ್ಣಿನ ಭೂಮಿಗೆ ನಾವು ಕಾಯಿಪಲ್ಲೆ ಹಾಕ್ತಿವಿ ಹೆಚ್ಚಾಗಿ. ಕಪ್ಪು ಬಣ್ಣದ ಭೂಮಿಗೆ ಭತ್ತ ಹಾಕ್ತಿವಿ. ಆಮೇಲೆ ಎಳ್ಳು, ಸಜ್ಜಿ ಇಂಥವೆಲ್ಲ ಹಾಕ್ತಿವ್ರಿ. ಈಗ ನೀವು 2.5 ಎಕರೆ ಕೃಷಿ ಭೂಮಿಯನ್ನು ಹೊಂದಿದ್ದೀರಿ. ಯಾವ್ಯಾವ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಬಂದಿದ್ರಿ ಹಿಂದಿನಿಂದಲೂ? ಹಿಂದಿನಿಂದಲೂ ಅಂದ್ರೆ ನಾವು ಸಜ್ಜಿ, ಜೋಳ, ಹತ್ತಿ ಅಂತ ಮಾಡ್ತಿದ್ದೀವ್ರಿ. ಮತ್ತೆ ಕಾಯಿಪಲ್ಲೆನೂ ಮಾಡ್ತಿದ್ವಿ, ಬದನೆ ಗಿಡಗಳು, ಆಮೇಲೆ ಟೊಮೆಟ, ಇವೆಲ್ಲ ಸೌತೆಕಾಯಿ, ಹೀರಿಕಾಯಿ ಇವೆಲ್ಲ ಮಾಡ್ತಾ ಬರ್ತಿದ್ವಿ. ಯಾವ ಬೆಳೆ ನಿಮ್ಗೆ ಲಾಭದಾಯಕ ಬೆಳೆ ಅಂತ ಅನ್ಸಿದ್ದು? ಕಾಯಿಪಲ್ಲೆ ಬೆಳೆನ ಸ್ವಲ್ಪ ಲಾಭದಾಯಕ ರೀ ಸದ್ಯದ ಪರಿಸ್ಥಿತಿಯಲ್ಲಿ. ಅಂದ್ರೆ ಕಾಯಿಪಲ್ಲೆ ಜಾಸ್ತಿ ಬೆಳೆಸ್ತಾರೆ ಜನ, ಆ ಕಾಯಿಪಲ್ಲೆದ ಬೆಳೆಗಳೇ ಸ್ವಲ್ಪ ಲಾಭದಾಯಕ. ಈ ಕಾಯಿಪಲ್ಲೆ ಬೆಳೆಗಳನ್ನ ಬೆಳಿಬೇಕು ಅಂತ ನಿಮಗೆ ಯಾವಾಗ ಪ್ರೇರಣೆ ಆಯ್ತು? ಸುಮಾರು ಒಂದು 5-6 ವರ್ಷದಿಂದನ ಇದು ಬೆಳಿಬೇಕಂತ ಆಸೆ ಆತ್ರಿ. ಅವಾಗಲಿಂದನ ಬೆಳಕಂತ ಬಂದಿವಿ. ಒಂದ್ ಸಲ ಲಾಭ ಒಂದ್ ಸಲ ನಷ್ಟ ಕೊಡ್ತಾ ಬಂದಿದೆ. ಆದ್ರೂ ಹೆಚ್ಚಿನ ಲಾಭದಾಯಕ ಅಂದ್ರೆ ಕಾಯಿ ಪಲ್ಯ ಬೆಳೆಗಳೇ, ತರಕಾರಿ ಬೆಳೆಗಳನ್ನ ಹೆಚ್ಚು ಬೆಳೀತಾ ಇದೆ. ಯಾವ್ಯಾವ ತರಕಾರಿಗಳನ್ನ ಅಥವಾ ಈ ಕಾಯಿಪಲ್ಯಗಳನ್ನ ಬೆಳೀತಾ ಇದ್ದೀರಿ ಸರ್? ನಾವು ತರಕಾರಿ ಅಂದ್ರ ಕಾಯಿಗಳಂದ್ರೆ ಬದನೆಕಾಯಿ, ಟೊಮೆಟ, ಹೀರಿಕಾಯಿ, ಆಮೇಲೆ ಸೌತೆಕಾಯಿ. ಇವು ಕಾಯಿ ಪಲ್ಯ ಬೆಳೆಗಳಂತಂದ್ರೆ ಕೊತ್ತಂಬರಿ, ಆಮೇಲೆ ಮೆಂತೆ ಪಲ್ಯ, ಇಂಥವೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಸರ್. ಎಷ್ಟು ಎಕರೆಯಲ್ಲಿ ಈ ಕಾಯಿ ಪಲ್ಯಗಳನ್ನು ಬೆಳಿತಾ ಇರೋದು ನೀವು? ಒಂದ್ ಎಕರದಲ್ಲಿ ಕಾಯಿ ಪಲ್ಯ ಬೆಳಿತೀವ್ರಿ ಸರ್. ಒಂದ್ ಎಕರದಲ್ಲಿ ಸಜ್ಜಿ, ನವಣೆ ಇಂಥವೆಲ್ಲ ಆಗ್ತಾ ಬರ್ತೀವ್ರಿ. ಒಂದ್ ಅರ್ಧ ಎಕರೆದಲ್ಲಿ ಒಂದು ಒಕ್ಕರಣಿ ಮಾಡಿಸಿದ್ದೀವ್ರಿ, ಅದು ಮೀನು ಸಾಕಾಣಿಕೆ ಮಾಡ್ಬೇಕಂತ ಪ್ಲಾನ್ ಇಟ್ಕೊಂಡಿವಿ. ಮೊದಲ ಮಾಡಿದ್ವಿ ನಾವು, ಅವಾಗ ನೀರ್ ಹೋಗ್ಬಿಟ್ಟು ನಮಗ, ಆದ ಕಾರಣದಿಂದ ಅಲ್ಲಿಗೆ ನಿಂತು ಬಿಡ್ತಿ. ಒಂದ್ ಪೀಕ್ ತೆಗೆದೆ ಅದ್ರಾಗ ನಾನು. ಆಮೇಲೆ ಈಗ ನೀರ್ ಜಾಸ್ತಿ ಬರಕತ್ತೆ, ಮಳೆಗಾಲ ಜಾಸ್ತಿ ಆದ್ರಿಂದ ಈಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತ ನಿರ್ಧಾರ ಮಾಡಿ. ಈಗ ನೀವು ಈಗೇನು ತರಕಾರಿಗಳನ್ನ ಬೆಳೀತಾ ಇದ್ರಿ, ಬದನೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಈ ಬೆಳೆಗಳಿಗೆ ಭೂಮಿಯನ್ನೆಲ್ಲ ಹೇಗೆ ನೀವು ಸಿದ್ಧತೆ ಮಾಡ್ಕೊಳ್ತೀರಿ? ಯಾವ್ಯಾವ ಹಂತದಲ್ಲಿ ಯಾವುದು ಬೆಳೆಯನ್ನ ಮೊದಲು ಹಾಕೊಳ್ತೀರಿ, ಹೇಗೆ ಇದು? ಸರ್, ನಾವು ಬೆಳೆಗಳನ್ನ ಅಂದ್ರೆ ಭೂಮಿನ ಬೇಯಿಸಿ ಫಲವತ್ತವಾಗಿ ಮಡಿಕೆ ಕುಂಟಿ ಎಲ್ಲ ಮಾಡಿ ಮೆತ್ತಗೆ ಮಾಡಿ ಆ ನಂತರ ಅದಕ್ಕೆ ತಿಪ್ಪೆ ಗೊಬ್ಬರ ಕಲಿಸಿ ಎಲ್ಲ ಹದ ಮಾಡಿ ಇಟ್ಕೊಂಡಿರ್ತೀವ್ರಿ. ಆ ಟೈಮ್ ಸರಿಯಾಗಿ ಯಾವಾಗ ನಮಗ ಸೂಕ್ತ ಆಗುತ್ತೋ ನಾವು ಆರ್ ಎಸ್ ಕೆದವರ ಸಲಹೆ ಮೇರೆಗೆ ಅಲ್ಲಿ ಬೀಜ ತೆಗೆದು ಇವತ್ತು ಸೌತೆ ಹಾಕಿದ್ರೆ ಚೆನ್ನಾಗಿರ್ತೋ, ನಾವು ಹೀರೆಕಾಯಿ ಹಾಕಿದ್ರೆ ಚೆನ್ನಾಗಿರ್ತೋ, ಟೊಮೆಟೊ ಹಾಕಿದ್ರೆ ಚೆನ್ನಾಗಿರ್ತೋ ಅಂತ ಅವ್ರ ಸಲಹೆ ತಗೊಂಡು ಆ ಟೈಮ್ ಸರಿಯಾಗಿ ನಾವು ಎಲ್ಲ ಹದ ಮಾಡಿ ಇಟ್ಕೊಂಡಿರ್ತೀವಲ್ಲ ಅವಾಗ ನಾವು ಬೀಜ ನಾಟಿ ಮಾಡ್ಬಿಡ್ತೀವ್ರಿ. ಈಗ ನಿಮ್ಗೆ ಈ ತರಕಾರಿ ಬೆಳೆಗಳನ್ನ ಬೆಳೆಯೋದಕ್ಕೆ ನೀರಿನ ಅಗತ್ಯ ಬಹಳ ಇರ್ತದೆ, ನೀರಿನ ಮೂಲ ಹೇಗಿದೆ, ಏನೇನಿದೆ ನಿಮ್ಗೆ? ನೀರಿನ ಮೂಲ ಅಂದ್ರೆ ಒಂದು ಬೋರ್ವೆಲ್ ಇದೆ ರೀ, ಆ ಬೋರ್ವೆಲ್ ಒಂದ್ ಎರಡೂವರೆ ಇಂಚ್ ನೀರ್ ಬರ್ತದ, ಅದರಲ್ಲೇ ಒಂದು ಒಂದು ಒಕ್ಕರಣೆ ತರ ಮಾಡ್ಕೊಂಡು ಒಟ್ಟ ನೀರಿನಲ್ಲಿ ಕೊರತೆ ಆಗಲಾರ್ದಂಗ ಮಾಡ್ತೀವಿ. ಒಂದೇ ಎಕರೆ ಮಾಡ್ಕೊಂತೀವ್ರಿ ನಾವು ಕಾಯಿಪಲ್ಲೆ, ಮತ್ತೆ ಎರಡು ಎಕರೆ ಮಾಡ್ಕೊಂಡ್ರೆ ನಮ್ಗೆ ನೀರ್ ಸಾಲಾಗಲ್ಲ. ಆ ಕಾರಣದಿಂದಾಗಲಿ ಅದು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನೀರು ಹಾಯಿಸಬೇಕು ನಾವು. ಆ ಕಾರಣದಿಂದ ಕಾಯಿಪಲ್ಲೆಕ್ಕೆ ಆ ತರ ಮಾಡ್ತೀವಿ. ಇನ್ನು ಹೆಚ್ಚು ಉಳಿದ ನೀರನ್ನ ಒಣ ಬೇಸಾಯದಲ್ಲಿ ಇವು ನವಣೆ, ಸಜ್ಜಿ, ಜೋಳ ಇಂಥವೆಲ್ಲ ಹತ್ತಿ ಹಾಕೊಂಡಿರ್ತೀವಿ. ಈ ಕಾಯಿಪಲ್ಯಗಳ ಬೀಜಗಳ ಆಯ್ಕೆ ಎಲ್ಲಿ ಮಾಡ್ತೀರಿ, ಎಲ್ಲಿಂದ ತರ್ತೀರಿ ಬೀಜಗಳ ಆಯ್ಕೆ? ನಾವು ಆರ್ ಎಸ್ ಕೆದಾಗ ಅವ್ರ ಕಡೆಯಿಂದ ಸಲಹೆ ತಗೊಂಡು ಇಂಥ ಕಂಪ್ನಿ ಚೆನ್ನಾಗಿರ್ತಾವ ಅಂದ್ರೆ ನಾವು ಅಲ್ಲಿ ಗಂಗಾವತಿ, ಕೊಪ್ಪಳ ಇಂಥಲ್ಲಿ ಹೋಗಿ ಅವ್ರು ಕೇಳಿ ತಗೊಂಡ್ಬರ್ತೀವ್ರಿ. ಈಗ ಕಾಯಿಪಲ್ಯಗಳಿಗೆ ಏನೇನು ರೋಗ ರುಜಿನಗಳು ಬರ್ತವೆ ನಿಮ್ಮಲ್ಲಿ? ಬದನೆ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಏನೇನು ರೋಗಗಳು ಬರ್ತವೆ ಹೆಚ್ಚಾಗಿ ಇಲ್ಲಿ? ಅದು ಸಣ್ಣ ಸಣ್ಣ ಹುಳ ಬರ್ತಾವ್ರಿ, ಆ ಹುಳಕ್ಕೆ ಬೇಕಾದ ಎಣ್ಣೆಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಎಣ್ಣೆ ಹೊಡೆದು ಬಿಡ್ತೀವಿ. ಹಾಗೆ ಅದು ಕೀಟನಾಶಕ ಎಲ್ಲಿ ತರ್ತೀವಿ ಅಂದ್ರೆ ದೊಡ್ಡ ದೊಡ್ಡ ಅಂಗಡಿಗಳು ಇರ್ತಾವಲ್ರಿ ಈಗ ಸಿಟಿ ಒಳಗೆ, ಅವ್ರು ಸಲಹೆ ಪಡ್ಕೊಂಡು ಅವರು ನಮ್ಗೆ ಒಂಥರ ಫ್ರೆಂಡ್ ಆಗಿಬಿಟ್ಟಾರೆ. ಯಾವುದೇ ಕಾರಣಕ್ಕೆ ಅವ್ರ ಮೇಲೆ ನಮ್ಗೆ ನಂಬಿಕೆ ಇರ್ತೈತೆ, ಆ ಥರದ ಎಣ್ಣೆ ಅವ್ರು ಕೊಟ್ಬಿಡ್ತಾರೆ, ಅದನ್ನೆಲ್ಲ ನಾವು ಹೊಡೆದ್ರೆ ಹೋಗ್ಬಿಡ್ತಾವೆ. ಒಂದೊಂದು ಸಲ ಮತ್ತೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಹೆಚ್ಚುವರಿ ಎಣ್ಣೆನ ಆದ್ರೂ ತಂದು ಹೊಡೆದು ನಾವು ಅದನ್ನ ಕಳೆಯುವಂತ ಪ್ರಯತ್ನ ಮಾಡ್ತೀವಿ. ಈ ತರಕಾರಿಗಳನ್ನ ಬೆಳೆಯೋದಕ್ಕೆ ಹೆಚ್ಚು ಮಾನವ ಸಂಪನ್ಮೂಲ ಬೇಕು ಅಂದ್ರೆ ಆಳುಗಳು, ಅಲ್ಲಿ ಕೆಲಸ ಮಾಡೋರು ಹೆಚ್ಚು ಬೇಕು. ನೀವು ಕುಟುಂಬದವರೇ ಇದನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ರು, ಕೂಲಿ ಆಳುಗಳನ್ನ ಅವಲಂಬಿಸ್ಕೊಂಡಿದ್ರು, ಹೇಗೆ? ಸರ್, ನಾವು ಕುಟುಂಬದವರೇ, ನಾವು ನಮ್ಮ ಹೆಣ್ಮಕ್ಳು ಇಬ್ಬರ ಇದೀವಿ, ಮತ್ತೊಂದೆರಡು ಕೂಲಿ ಆಳುಗಳನ್ನು ತಗೊಂಡು ನಾವು ಮಾಡ್ತೀವಿ. ಹೆಚ್ಚುವರಿ ಬೇಕಾದಾಗ ಮಾತ್ರ ಕೂಲಿ ಆಳುಗಳನ್ನು ಬಳಸ್ತೀವಿ, ಇಲ್ಲಾಂದ್ರೆ ನಾವು ಮನೆಯವರ ಮಾಡ್ಬಿಡ್ತೀವಿ. ಈ ಕಳೆ ನಿರ್ವಹಣೆಗಳೆಲ್ಲ ಹೇಳಿ, ಯಾವ್ಯಾವ ಹಂತದಲ್ಲಿ ಕಳೆ ನಿರ್ವಹಣೆ ಮಾಡ್ತೀರಿ? ಕಳೆ ಬೇಕಾ, ಮಾಡದೇ ಇದ್ರು ನಡೀತದ, ಹೇಗೆ? ಕಳೆ ನಿರ್ವಹಣೆ ಮಾಡ್ಲೇಬೇಕು ಸರ್. ಫಸ್ಟ್ ನಾವು ಅದು ಬೀಜ ನಾಟಿ ಮಾಡ್ತೀವಲ್ಲ, ಅದು ಒಂದು 15 ದಿವಸದಾಗ 10 ದಿವಸದಾಗ ಕಳೆ ಬಂದ್ಬಿಡ್ತು. ಆ ಬಂದತ್ನಾಗ ನಾವು ಅದನ್ನ ಸಾವಕಾಶವಾಗಿ ನಾವು ಹೋಗ್ತಿರ್ತೀವಲ್ಲ, ಅಲ್ಲಿ ಹೊಲಕ್ಕೆ ಚೆಕ್ ಮಾಡಕಂತ ಹೋಗ್ತಿರ್ತೀವಿ, ನಾವು ನಮ್ಮ ಹೆಣ್ಮಕ್ಳು ಹೋಗ್ತಿರ್ತೀವಿ, ಅದರಲ್ಲಿ ಸಣ್ಣ ಪುಟ್ಟ ಕಳೆ ಬಂದ್ರೆ ಅವಾಗ ತೆಗೆದು ಬಿಡ್ತೀವಿ. ಪೂರ್ತಿ ಹೆಚ್ಚುವರಿ ಕಳೆ ಏನಾರ ಬಂತಂದ್ರ ಒಂದೆರಡು ಕೂಳಿ ಆಳುಗಳನ್ನು ತಗೊಂಡು, ಆದ್ರೂ ಒಂದು ವಾರ, ಎರಡು ವಾರ, 15 ದಿವಸ ಸ್ವಲ್ಪ ಹಂಗ ಕಳೆ ತಗಂತನಾಗಿರ್ಬೇಕ್ರಿ. ಯಾಕಂದ್ರ ನಾವು ಹಾಕಿದಂತ ಗೊಬ್ಬರಗಳು ಕಸ ಹೀರ್ಬಿಡ್ತೈತೆ, ಆ ಕಾರಣದಿಂದಾಗಿ ಹಾಕಿದಂತ ಬೆಳೆಗಳಿಗೆ ಶಕ್ತಿ ಹೋಗಲ್ಲ. ಅದನ್ನ ಕಳೆ ನಾಶನ ನಾವು ಮಾಡ್ಕಂತನ ಇರ್ಬೇಕು. ನೀರು ಹರಿಯುವ ಮೂಲಕ ಇದ್ ಮಾಡ್ತೀರ, ಹರಿಸುವ ಮೂಲಕ, ಅಥವಾ ಹನಿ ನೀರಾವರಿಯನ್ನ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರೆ ಹೇಗೆ? ಹನಿ ನೀರಾವರಿ ಅಂದ್ರೆ ಕೆಲವೊಂದಕ್ಕೆ ಮಾಡಿವ್ರಿ, ಎಲ್ಲವಕ್ಕೂ ಮಾಡಿಲ್ಲ. ನೀರ್ ಹರಿಸೋದೇ ಜಾಸ್ತಿ. ಅಂದ್ರೆ ತರಕಾರಿ ಬೆಳೆಗಾರರು ಹೆಚ್ಚಾಗಿ ಹನಿ ನೀರಾವರಿ ಆಗಿರ್ಬೋದು ಅಥವಾ ಸ್ಪ್ರಿಂಕ್ಲರ್ ಆಗಿರ್ಬೋದು, ತುಂತುರು ಹನಿ ನೀರಾವರಿ ಅಳವಡಿಸಿಕೊಳ್ಳುವಂಥದ್ದು ಕೆಲವು ಕಡೆಗೆಲ್ಲ ಇದೆ. ನೀವು ಆ ಕಡೆ ಯೋಚನೆ ಮಾಡ್ಲಿಲ್ವಾ ಹೇಗೆ? ಮಾಡಿದೀವ್ರಿ ನಾವು ಹನಿ ನೀರಾವರಿ ಅಂತೇಳಿ ಒಂದ್ ಸ್ವಲ್ಪ ಮಾಡಿವ್ರಿ, ಒಂದ್ ಅರ್ಧ ಎಕರೆದಾಗ ಮಾಡಿವಿ. ಅದನ್ನ ಮಾತ್ರ ಹನಿ ನೀರಾವರಿ ಮಾಡ್ತೀವಿ. ಕೆಲವೊಂದ್ ಏನೈತೆ ಸ್ವಲ್ಪ ನೀರು ಹೆಚ್ಚುವರಿ ಬೇಕಾಗತ್ತಲ್ರಿ, ಕಾಲೇ ಮುಖಾಂತರ ನೀರು ಕೊಡ್ತೀವಿ. ಇಲ್ಲಿ ನಿಮ್ಮ ಏನು ತರಕಾರಿಗಳ ಬೆಳೆಗಳಿದಾವಲ್ವ, ನಿಮಗೆ ಆ ಬೆಳೆಗಳಿಗೆ ಮಾರುಕಟ್ಟೆ ಎಲ್ಲಿ ಇದೆ, ಹೇಗಿದೆ ಮಾರುಕಟ್ಟೆ? ಸರ್, ನಾವು ಗಂಗಾವತಿ ಸಿಂಧನೂರು ಇಂತಲ್ಲಿ ಹೋಯ್ತೀವಿ. ಆಮೇಲೆ ನಮ್ಮ ಅಕ್ಕಪಕ್ಕದ ಕನಗಿರಿ ಐತೆ, ಅಲ್ಲೇ ಭೇಟಿ ಮಾಡ್ತೀವಿ. ಅಲ್ಲಿ ಹೆಚ್ಚುವರಿ ರೇಟ್ ಮುಂದೆ ಸಿಗ್ತಾರಪ್ಪ ಜಾಸ್ತಿ ಆದ್ರೆ ಕಾರ್ಟಿಗೆ ಗಂಗಾವತಿ ಇಂತಲ್ಲೆಲ್ಲ ಹೋಯ್ತು. ಎಷ್ಟೆಷ್ಟು ಪ್ರಮಾಣದಲ್ಲಿ ಬರುತ್ತೆ ಈ ಬದನೆಕಾಯಿ? ಬದನೆಕಾಯಿ ನಾವು ಒಂದು ಅರ್ಧ ಎಕರೆ ಹಾಕಿದ್ದು ಅಂತಂದ್ರೆ ಒಂದು ಸುಮಾರು ಒಂದು ವಾರಕ್ಕೆ ಒಂದು 20-30 ಬಾಕ್ಸ್ ಬರ್ತಾವ್ರಿ. ಆ ಬಾಕ್ಸ್ ಬಂದ ನಾವು ಅಷ್ಟರೊಳಗೆ ನಾವು ಸ್ಟಾರ್ಟಿಂಗ್ನಾಗ 3-4 ಬಾಕ್ಸ್ ಬಂದ್ರೆ ಇಲ್ಲೇ ಲೋಕಲ್ನಾಗ ಮಾರಿಬಿಡ್ತೀವ್ರಿ, ಕನಿಗಿರಿ ಅಥವಾ ಇಲ್ಲೆಲ್ಲಾರ ನಮ್ಮೂರು ಸಂತೆ ಆಗುತ್ತೆ ಅಲ್ಲಿ ಮಾರಿಬಿಡ್ತೀವಿ. ಹೆಚ್ಚುವರಿ ಬಂದ್ರಪ್ಪ ಅಂದ್ರೆ ಗಂಗಾವತಿ, ಕಾರ್ಟಿಗೆ, ಸಿನ್ನೂರು ಎಲ್ಲ ತಗೊಂಡು ಹೋಗ್ತೀವಿ. ಎಷ್ಟು ದಿನಕ್ಕೆ ಒಂದ್ಸಲ ಕಟಾವು ಬರ್ತಾ ಇರ್ತದೆ? ಅದು ನೋಡ್ರಿ ಒಂದು ವಾರ, ವಾರಕ್ಕೆ ಒಂದ್ಸಲ. ಇನ್ನು ಸೌತಿಕಾಯಿ ಹೀರಿಕಾಯಿ ಅಂದ್ರೆ 4 ದಿವಸಕ್ಕೊಮ್ಮೆ ಕಟಾವು ಮಾಡ್ಲೇಬೇಕನ್ನ, ಇಲ್ಲಾಂದ್ರೆ ಜಮ್ ಉದ್ದ ಆಗ್ಬಿಡ್ತಾವ, ಜಾಸ್ತಿ ಬಲ್ತ್ಕೊಂಡ್ಬಿಡ್ತದೆ. ಬಲ್ತ್ಕೊಂಡ್ಬಿಡ್ತದೆ. ಒಂದು ಮಾರುಕಟ್ಟೆಯಲ್ಲಿ ಇವುಗಳ ಬೆಲೆ ಹೇಗಿರ್ತದೆ? ಅದು ಏರುಪೇರು ಆಗ್ತಾ ಇರ್ತದೋ, ಅಥವಾ ಆ ಏರುಪೇರು ಆದರೂ ಸಹಿತ ನೀವು ಲಾಭದಾಯಕವಾಗಿ ಮಾಡ್ಕೊಳ್ಳಿಕ್ಕೆ ಏನಾದರೂ ನಿಮ್ಮ ಬೆಳೆಗಳಲ್ಲಿ ಇದು ಮಾಡ್ಕೊಳ್ತೀರಾ, ಹೇಗೆ? ಸರ್, ಅದು ಏರುಪೇರು ಆಗ್ತಿರ್ತದೆ ಬೆಳೆ ಅಂದಾಗ. ಹೆಚ್ಚುವರಿ ಮಾಲ್ ಅಲ್ಲಿಗೆ ಹೋತಂದ್ರ ಏರುಪೇರು ಕಡಿಮೆ ಆಗುತ್ತೆ ರೇಟ್. ಕಡಿಮೆ ಆದ ಕಾರಣದಿಂದಾಗಲಿ ನಮ್ಮ ಬರ್ತಕ್ಕಂಥ ಮಾಲ್ ಅಂದ್ರೆ ಬಾಕ್ಸ್ಗಳು ಜಾಸ್ತಿ ಬರ್ತಿರ್ತಾವಲ್ಲ ಅದ್ರಾಗ ಕವರ್ ಆಗಿ ಹೋಗ್ಬಿಡುತ್ತೆ ಅಷ್ಟ. ಒಂದ್ಸಲ ಏನಾರ ನಮ್ಗೆ ಇವತ್ತು ನಷ್ಟ ಆಯ್ತು ಈ ವಾರ ಅಂದ್ರೆ ಮುಂದಿನ ವಾರ ನಮ್ಗೆ ಒಳ್ಳೆ ರೇಟ್ ಸಿಗ್ತದೆ. ಈಗ ಬಜರಂಗಬಲಿ ಅವರು ನಿಮ್ಮ ಕೃಷಿಗೆ ಸರ್ಕಾರದಿಂದ ಯಾವ ರೀತಿಯ ಲಾಭಗಳನ್ನ ತಗೊಂಡಿದ್ದೀರಿ? ಕೊಡ್ತಾರೆ ಸರ್, ಸ್ಪ್ರಿಂಕ್ಲರ್ ಕೊಟ್ಟಾರ, ಆಮೇಲೆ ಆ ಡ್ರಿಪ್ ಪೈಪ್ ಅಂತ ಕೊಟ್ಟಾರ, ಆಮೇಲೆ ನಮಗೆ ಬೇಕಾದ ಇವು ಗೊಬ್ಬರ, ಅವು ಕೀಟ, ಇವು ಒಂಥರ ಹಣ್ಣುಗಳು ಚೆನ್ನಾಗಿ ಬಿಡೋಂತ ಒಂದು ಟಾನಿಕ್, ಇವೆಲ್ಲ ನಮ್ಮ ಆರೋಗ್ಯದಾಗ ಕೊಡ್ತಾರೆ, ಪಾಣಿ ಕೊಟ್ಬಿಟ್ರೆ. ಎಲ್ಲದನ್ನ ತಗೊಳ್ತಿದ್ರಿ? ತಗೊಂತೀರಿ ಸರ್. ಕೇಂದ್ರ ಸರ್ಕಾರದ ಯೋಜನೆಗಳು ಏನಾದರೂ ನಿಮ್ಮ ಕೃಷಿಗೆ ಬಳಕೆ ಮಾಡ್ಕೊಂಡಿದ್ದೀರಾ? ಈಗ ರೈತರಿಗೆ ದುಡ್ಡು ಹಾಕ್ತಾರಲ್ಲ ಅದು ಮಾತ್ರ ಬರ್ತದೆ, ಅದರಿಂದ ನಾವು ಅದಕ್ಕೆ ಬೀಜ ಬರ್ತದೆ, ಅದು 2,000 ಬರ್ತದೆ 3 ತಿಂಗಳಿಗೆ ಒಂದ್ಸಲ, ಒಂದು ವರ್ಷಕ್ಕೆ 6,000-8,000 ಬರ್ತದೆ. ಇದು ನಿಮಗೆ ಸಪೋರ್ಟಿವ್ ಆಗಿದೆಯಾಗೈತ್ರಿ ಸರ್? ಆಗೈತೆ ಆಗೈತೆ. ಅದ್ರ ಅವಾಗ ನಮಗೆ ಅವಶ್ಯಕತೆ ಇರ್ತಾವ, ಯಾವ್ದಾದ್ರು ಎಣ್ಣೆ ತರೋದು, ಬೀಜ ತರೋದು, ಏನಾರ ಒಂದು ಅವಶ್ಯಕತೆ ಇದ್ದಾಗ ಆ ಸಂದರ್ಭ ಸರವಾಗಿ ಬರ್ತಿರ್ತ ಅದನ್ನ ನಾವು ಉಪಯೋಗಿಸುತ್ತಿರ್ತೀವಿ, ಅದನ್ನ ನಮ್ಗೆ ಅನುಕೂಲ ಆಗೈತ್ರಿ ಸರ್. ಈಗ ನೀವು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಸವಲತ್ತುಗಳನ್ನ ಅಥವಾ? ಸಿಗ್ತಾವ್ರಿ ನಮ್ಗ ತೋಟಗಾರಿಕೆ ಇಲಾಖೆಯಿಂದ ಅಂದ್ರೆ ನಮ್ಗ ಈ ದೊಡ್ಡ ದೊಡ್ಡ ಬೆಳೆಗಳು ಫೇರ್ಲ ಇಂಥವೆಲ್ಲ ಕೊಡ್ತಾರ್ರಿ, ಅದನ್ನ ನಾವು ತಗೊಂಡಿಲ್ಲ, ಅವನ್ನ ಯೋಜನೆನೂ ಹಾಕಿಲ್ಲ ಇನ್ನ. ನಾವು ತೋಟಗಾರಿಕೆ ಇಲಾಖೆಯಿಂದ ಸಣ್ಣ ಪುಟ್ಟ ವ್ಯವಹಾರ ಪರಿಹಾರದನ ಅಂತ ಇಂಥವು ಹಾಕ್ತಿರ್ತಾರ್ರಿ ಬೆಳೆಗಳಿಗೆ. ಈಗ ಬಜರಂಗಬಲಿಯವರು ಇಡೀ ಕುಟುಂಬ ಕೃಷಿಯನ್ನೇ ಅವಲಂಬಿಸ್ಕೊಂಡಿದೆ, ಏನೇ ಜೀವನಕ್ಕೆ ಬೇಕು ಅಂದ್ರೆ ಸಹಿತ ಕೃಷಿ ಮೂಲದಿಂದ ಕೃಷಿ ಮೂಲಕ ನಮ್ ದುಡಿಮೆ ಸರ್, ಬೇರೆ ಯಾವ ಆದಾಯದ ಮೂಲಗಳು ಯಾವ ಆದಾಯ ಮೂಲಗಳು. ಸೊ ಹಾಗಾಗಿ ಈ ಕೃಷಿಯನ್ನೇ ನಂಬ್ಕೊಂಡಿರ್ತಕ್ಕಂಥ ನಿಮ್ಮ ಕುಟುಂಬಕ್ಕೆ ಎಲ್ಲ ಆರ್ಥಿಕ ಸಮಸ್ಯೆಗಳಿರ್ಬೋದು ಏನೇ ಆಗಿರ್ಬೋದು ಇದರಿಂದನೇ ನೀವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಾ, ಅಥವಾ ಏನಾದರೂ ಸಮಸ್ಯೆಗಳು ಉಂಟಾಗಿ ಸಾಲ ಸೂಲಕ್ಕೆ ಈ ತರದಕ್ಕೆ ಏನಾದರೂ ಆಗಿದೆಯಾ, ಆಸ್ಪದ ಆಗಿದೆಯಾ? ಇಲ್ಲ ಸರ್, ಸದ್ಯಕ್ಕಂತರ ಸಾಲ ಸೂಲದಲ್ಲಿ ಇಲ್ಲ, ನಮ್ ಚಿಕ್ಕದು ಐತಲ್ಲ ಬರೀ 2.5 ಎಕರೆ ಐತೆ, ಅಷ್ಟರಲ್ಲೇ ನಾವು ಜೀವನ ಮಾಡ್ಕೊಂತ ಹೋಗ್ತೀವಿ. ಯಾವ ಕಾರಣದಿಂದ ಸಾಲ ಮಾಡಿಲ್ಲ, ನಮ್ ತಂದೆಯರ್ನು ಸಾಲ ಮಾಡಿಲ್ಲ, ನಾವು ಮಾಡಿಲ್ಲ. ಈಗ ಮತ್ತೆ ಇದ್ದು ಒಂದು 2.5 ಎಕರೆ ಭೂಮಿ ಅದು ಹೂ ಬಿಡ್ತಂದ್ರೆ ಹೆಂಗ ಅಂತೇಳಿ ನಾವು ಸಾಲ ಮಾಡಿಲ್ಲ, ಇದ್ದಿಷ್ಟರಾಗ ಜೀವನ ಮಾಡಕತ್ತೀವಿ. ಕುಟುಂಬದ ಮಕ್ಕಳ ಬಗ್ಗೆ ಹೇಳಿ, ಅವರು ಏನನ್ನು ಓದ್ತಾ ಇದ್ರೆ ಅವ್ರಿಗೆ ಯಾವ ರೀತಿ ನೀವು ಕನಸುಗಳನ್ನ ಕಟ್ಕೊಂಡಿದ್ರಿ? ಏನು ಸರ, ನನಗೊಬ್ಬಕ್ಕೆ ಮಗಳದಾಳ್ರಿ, ಮಗಳನ್ನ ಮದುವೆ ಮಾಡಿಕೊಟ್ಟಿನಾಗಲಿ, ಆ ಹೆಮ್ಮ ಅದು ರೈತರ ಕುಟುಂಬಕ್ಕೆ ಕೊಟ್ಟೀನಿ. ಆ ಹೆಣ್ಮಳು ಹಾಲಿ ಒಂದು 8-10 ವರ್ಷ ಆತ ಮದುವೆ ಮಾಡ್ಕೊಂಡು, ಈಗ ಒಬ್ಬ ಮಗ ಅದಾನ, ಅವನು SSLC ಮುಗ್ದೈತೆ, ಈಗ ಅವನು ITI ಮಾಡಕತ್ತಾನ. ಮಕ್ಕಳಿಗೆ ನಿಮ್ಮ ಈ ಕೃಷಿಯನ್ನ ಅಥವಾ ಈ ಜೀವನ ಪದ್ಧತಿಯನ್ನ ಕಲಿಸ್ಕೊಡ್ತಾ ಇದ್ದೀರಾ? ಕಲಿಸ್ಕೊಡ್ತಾ ಇದೀವ್ರಿ ಸರ್, ಕಲಿಸ್ಕೊಡ್ತಾ ಇದ್ದೀನಿ. ನನ್ನ ಮಗ ಇದ್ರು ಓದಿದ್ರು ಸಹಿತ ಆ ಹೊಲದಲ್ಲಿ ಬಂದು ನಮ್ಗೆ ನೆರವಾಗ್ತಾನ, ಅವನು ತನಗ್ ಬಿಡುವಿದ್ದಾಗ, ಮತ್ತೆ ಸಾಲಿ ಇದ್ದಾಗ ಸಾಲಿಗೆ ಹೋಗ್ತಾನ. ಇಷ್ಟೈತ್ರಿ, ಅವನಿಗೇನು ಎಲ್ಲ ಕಲಿಸ್ಬಿಟ್ಟಿವ್ರಿ. ಕೃಷಿಗೆ ಏನೇ ಬೆಳೆಯನ್ನ ಮಾಡಲಿ ಅಥವಾ ಗೊಬ್ಬರ ತರಲಿ ಔಷಧಿಗಳನ್ನ ತರಲಿ ಹಣಕಾಸಿನ ಅಗತ್ಯ ಇರ್ತದೆ. ಈ ಹಣಕಾಸನ್ನ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತೀರಿ? ಅಂದ್ರೆ ಏನು ಉಳಿತಾಯ ಮಾಡ್ಕೊಳ್ತಾ ಇರ್ತೀರೋ ಅಥವಾ ತುರ್ತು ಬಂದಾಗ ಎಲ್ಲಾದರೂ ಸಾಲ ಮಾಡ್ತೀರಾ ಹೇಗೆ ಸರ? ನಾವು ಅದನ್ನ ಉಳಿಸ್ಕೊಂಡು ಅಕೌಂಟಿಗೆ ಹಾಕೊಂಡಿರ್ತೀವಿ ರೀ, ಇರ್ತೈತೆ. ಅಕಸ್ಮಾತ್ ಪೂರ್ತಿ ಕಷ್ಟದ ಪ್ರಸಂಗ ಬಂತಂದ್ರೆ ಎಲ್ಲಾದರೂ ಒಂದು ಕೈ ಸಾಲ ಅಂತೇಳಿ ಸ್ವಲ್ಪ ಇಸ್ಕೊಂಡು ಮತ್ತೆ ತೀರಿಸ್ತೀವಿ. ಈಗ ನಿಮ್ಮ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇರೋರು ನೀವು, ನಿಮ್ಮ ಮನೆಯವರು, ಮನೆಯವರು ಹೆಂಡತಿಯವರು ಅವರು, ಅದಲ್ಲದೇ ಆಳುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಆಗಾಗ ನಿಮ್ಮ ಮಗ ನಿಮ್ಮ ಸಹಾಯ ಮಾಡ್ತಾ ಕೈ ಹಿಡಿತಾರೆ, ಸಹಾಯ ಮಾಡ್ತಾ ಇದ್ದಾರೆ. ಇದರೊಟ್ಟಿಗೆ ಅವರು ತಾಂತ್ರಿಕ ಶಿಕ್ಷಣವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇವತ್ತು ಕೊರೋನಾದಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಗರಕ್ಕೆ ಹೋಗಿರ್ತಕ್ಕಂಥ ಎಷ್ಟೋ ಯುವಕರು ವಾಪಸ್ ಕೃಷಿಗೆ ಬರ್ತಾ ಇದ್ದಾರೆ, ಹೀಗೆ ನಿಮ್ಮ ಮಗನಿಗೆ ಆಯ್ಕೆಗಳಿದಾವ? ಅಥವಾ ನೀವು ಇಲ್ಲ, ನೀವು ಯಾವುದಾದ್ರೂ ಉದ್ಯೋಗವನ್ನು ತೆಗೆದುಕೊಂಡು ಕೃಷಿ ಬೇಡ ಅನ್ನುವಂಥ ರೀತಿಯ ಮಾನಸಿಕ ಸ್ಥಿತಿ ಇದೆಯಾ, ಹೇಗೆ? ಇಲ್ಲ ಇಲ್ಲ ಸರ್, ಹಂಗೇನಿಲ್ಲ. ನಾವು ಅದನ್ನು ಕೂಡ ಅವನಿಗೆ ಹೊಲದಲ್ಲಿ ಕೆಲಸ ಮಾಡೋಂಥ ಕೆಲಸನ ಕಲಿಸ್ಕೊಂತ ಬಂದೀವಿ ರೀ. ಸದ್ಯಕ್ಕೆ ಇರೋದು 2.5 ಎಕರೆ, ನನ್ನ ಬಿಟ್ರೆ ಅವನೇ ಮತ್ತು ಒಬ್ಬನೇ ಮಗ, ಅದನ್ನು ಕೂಡ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾನ. ಮುಂದೆ ನಾವು ಹೋದ ನಂತರ ಅವ ಏನು ಮಾಡ್ತಾನ ಗೊತ್ತಿಲ್ಲ. ಈ ಸದ್ಯಕ್ಕಂತರ ನಮ್ಗೆ ನೆರವಾಗ್ತಾನ, ಅವನು ಓದ್ತಾನ. ಅದ್ರದ್ದು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸ ಬಂದ್ರೆ ಅವನು ಇಷ್ಟ ಇದ್ರೆ ಹೋಗ್ಬೋದಿಲ್ಲ ಇದ್ರಾಗ. ಆಸಕ್ತಿ ಇದೆ ಅಂತ ನಿಮ್ ಗಮನಕ್ಕೆ ಬಂದಿದ್ಯಾ? ಕೃಷಿಯಲ್ಲಿ ಮಗನ ಆಸಕ್ತಿ ಇದೆ, ತುಂಬಾ ಚೆನ್ನಾಗಿ ಆಸಕ್ತಿ ಕೆಲಸ ಮಾಡ್ತಾನೆ, ಬಹಳ ಕೆಲಸ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ. ಯಾಕಂದ್ರೆ ಈಗ ಲಾಕ್ಡೌನ್ ಅಲ್ರಿ, ಲಾಕ್ಡೌನ್ ನಾಗ ಸಾಲಿ ಬಂದಾಗ್ಬಿಟ್ಟು ಬಂದಾದತ್ನಾಗ ಈಗ ನಾವು ಮಾಡೋ ಕೆಲಸನ ಅವನೇ ನಿಭಾಯಿಸ್ಕೊಂಡ್ ಹೋಗ್ತಾನ. ಈಗ ನಮ್ಗ ಕಡಿಮೆ ಆಗ ಕೆಲಸ, ಅವನೇ ಎಲ್ಲ ನಿಭಾಯಿಸ್ಕೊಂಡ್ ಹೋಗ್ತಾನೆ. ಈಗ ನಾವು ಕೂಲಾಳ ಅಂತ ಹೇಳಿದಿವಲ್ರಿ, ಈಗ ತಗನಂತ ಅವಶ್ಯಕತೆ ಇಲ್ಲ ಅವನಿದ್ದ ಕಾರಣಕ್ಕೆ. ಒಳ್ಳೇದು ಬಜರಂಗ ಬಲಿಯವರೇ, ಇರುವ 2.5 ಎಕರೆ ಭೂಮಿಯಲ್ಲಿ ಒಂದಿಷ್ಟು ಪಾರಂಪರಿಕ ಬೆಳೆಗಳನ್ನು ಬೆಳೀತಾ ಇದ್ದೀರಿ. ಅದರಲ್ಲೂ ವಿಶೇಷವಾಗಿ ಲಾಭದಾಯಕ ಬೆಳೆಗಳಾಗಿ ತರಕಾರಿಗಳನ್ನು ಮತ್ತು ಸೊಪ್ಪು ಈ ಥರದ ಬೆಳೆಗಳನ್ನೆಲ್ಲ ಬೆಳೀತಾ ನಿಮ್ಮ ಜೀವನ ನಿರ್ವಹಣೆ ಸುಗಮವಾಗಿ ಸಾಗ್ತಾ ಇದೆ ಅನ್ನೋದನ್ನು ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಶ್ರೀ ಭಜರಂಗ್ ಬಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೃಷಿ ಗೀತೆಗಳನ್ನು ಕೇಳಿ. ಸಮೃದ್ಧಿ ತರುತ್ತೇವು ನಾವು, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ, ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ, ಶ್ರದ್ಧೆಯ ಬೆವರ ಸುರಿಸಿ, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ, ಶ್ರದ್ಧೆಯ ಬೆವರ ಸುರಿಸಿ, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ಬೆಟ್ಟದಲ್ಲಿ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಪರಿಯ ಸೊಬಗಾವ ದೇವಿಯೊಳು ನಾಕಾಣಿ, ಈ ಪರಿಯ ಸೊಬಗಾವ ಸೊಬಾ

ಅದಕ್ಕಾಗಿ ರೈತರು ಮಲ್ಲಿಗೆ ಎನ್ನುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು. ಅದಕ್ಕಾಗಿ ರೈತರು ಮಲ್ಲಿಗೆ ಎನ್ನುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು, ಇವುಗಳನ್ನು ಬಿತ್ತಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು. ಚತ್ರೋಪ ಚತ್ರೋಪ ಹಚ್ಚರೋಪ ಬಂಜಾರ ನೆಲದಾಗ ಜತ್ರೋಪ, ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹಚ್ಚರೋಪ ಹಚ್ಚರೋಪ ಜತ್ರೋಪ ಜತ್ರೋಪ ಹಚ್ಚರೋಪ ಹಚ್ಚರೋಪ. ಭಾವಿ ಬದಕೋ ಎತ್ತರೋಪ ಜತ್ರೋಪ ಜತ್ರೋಪ ಹಚ್ಚರೋಪ ಹಚ್ಚರೋಪ ಜತ್ರೋಪ ಜತ್ರೋಪ ಹಚ್ಚರೋಪ ಹಚ್ಚರೋಪ ಹಚ್ಚರೋಪ ಹಚ್ಚರೋಪ ಹಚ್ಚರೋ ಹಚ್ಚರೋಪ. ಕನಸು ನನಸು